ತಡಿ ಮೇಲೆ ಪಾರ್ವತ ದೇವಿ ಸಾಲಲ್ಲಿ ಅಂಜನ ದೇವದು ಗಂಡ ಕಾಯ ಮಂತುರುಸಿ ಒಡುದಾನೆ ಶಿವನೇ ಮಂತುರುಸಿ ಒಡುದಾನೆ ಶಿವನೇ ತಡಿ ಮೇಲೆ ಪಾರ್ವತ ದೇವಿ ಮಂತುರುಸಿ ಒಡುದಾನೆ ಮಾ ಶಿವ ಉಟ್ಯಾಳೆ ಗಂಗೆ ತಡಿ ಮೇಲೆ ಪಾರ್ವತ ದೇವಿ ಹುಟ್ಟಿದ ಗಳಿಗೆ ಕೇಳೋಬೇಕೆಂದ ಸುತ್ತೇಳು ಬ್ರಾಹ್ಮಣರ ಕರೀಸ್ಯಾರೆ ಶಿವನೇ ತಡಿ ಮೇಲೆ ಬ್ರಾಹ್ಮಣರ ಕರೀಸ್ಯಾರೆ ಶಿವನೇ ತಡಿ ಮೇಲೆ ಪಾರ್ವತ ದೇವಿ ಬ್ರಾಹ್ಮಣರ ಕರೆಸಿ ಪಂಚಂಗೋಡಿ ಗಂಗುಟ್ಟಿದು ಗಳಿಗೆ ಕೇಳುತ್ತಾರೆ ಶಿವನೇ ಗಂಗುಟ್ಟಿದು ಗಳಿಗೆ ಕೇಳುತ್ತಾರೆ ಶಿವನೇ ತಡಿ ಮೇಲೆ ಪಾರ್ವತ ದೇವಿ ನೋಡ್ಯಾರೆ ಏನಂದೋ ಹೇಳುತ್ತಾರೆ ಗಂಗುಟ್ಟಿದು ಗಳಿಗೆ ಈಸಗಳಿಗೆ ಗಳಿಗೆ ಈಸಗಳಿಗೆ ಶಿವನೇ ತಡಿ ಮೇಲೆ ಪಾರ್ವತ ದೇವಿಗಳಿಗೆ ಇಸಗಳಿಗ ನಾವತಿಗೆ ಬುಟು ಬಲ್ಲಿ ಹರಿಯೋ ಜಲದಿಗೆ ಶಿವನೇ ಬಲ್ಲಿ ಹರಿಯೋ ಜಲದಿಗೆ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಇಲ್ಲಿ ನಾನು ಬಾಡಿದೆ ಬೆಂಕಿದೆ ಬಾಡಿದ ಎಲ್ಲಿಯ ತಡಿ ಮೇಲೆ ಪಾರ್ವತ ದೇವಿ ಎಲಿಯ ಮಡಳಲಿ ಕಟ್ಟಿ ಕಂಡು ಏನ ಅಣಿಯಲ್ಲಿ ಬರದಿತ್ತೋ ಅಣಿಯಲ್ಲಿ ಬರದಿತ್ತೋ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಅಣಿಯಲ್ಲಿ ಬರದಿತ್ತೋ ಮಾ ಶಿವನೇ ದುಃಖ ಮಾಡ ತಡೆ ಮೇಲೆ ಪಾರ್ವತ ದೇವಿ ಬಳಡದೆ ಜಡಿಯ ಜೇಂಗುಮ ಕೋಟೆ ಈಗ ಬಳಡದೆ ಜಲದಿಗೆ ಗೊಬ್ಬಳ ಹಡದೆ ಜಲದಿಗೆ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಬಳಡದೆ ಜಲದಿಗೆ ಮಾ ಶಿವನೇ ಶ್ಲೋಕ ಮಾಡ್ಯಾಳೆ ಶಿವನಿಗೆ ತಡೆ ಮೇಲೆ ಪಾರ್ವತ ದೇವಿ ತೊಟ್ಟಳಿಗೆ ಚಿನ್ನದ ಮುಸಗೆಟ್ಟು ಲಕ್ಷಪತಿ ಎಂಬ ಹಲ ಕುಡಿಕೆ ಶಪತಿ ಎಂಬ ಹಲ ಕುಡಿಕೆ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಪತಿ ಎಂಬ ಹಲ ಕುಡಿ ಕರುಳೆಯ ಮಾಡಿ ಬುಟು ಬಂದರ ಅರಿಯೋ ಬಂದರು ಅರಿಯ ಜಲದಿಗೆ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಅಂಬಿಗುರಣ್ಣ ತೋಪು ಆನವ ನೋಂಡ ಮುತ್ತಿನ ಬಲಿಯ ಯಗಲೇರಿ ಮುತ್ತಿನ ಬಲಿಯ ಯಗಲೇರಿ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಮುತ್ತಿನ ಬಲಿಯ ಯಗಲೇರ ಅಂಬಿಗುರಣ್ಣ ನಿಸ್ತ್ರಿದ್ದ ನದಿಗೆ ನಡುದಾನೆ ಸ್ತ್ರಿದ್ದ ನದಿಗೆ ನಡುದಾನೆ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಬಲ ಸೀದ ಬಿಸುಬಲೆ ಬೀಸಿದ ಮತ್ತೊಂದ ಬಲಿಯ ಸೆಳ ಕಂಡ ತೊಂದ ಬಲಿಯ ಸೆಳ ಕಂಡ ಶಿವನೇ ತಡೆ ಮೇಲೆ ಪಾರ್ವತ ದೇವಿ ಹರಿಯ ಸಾಸುವೆ ಒಬ್ಬಳಿಗೊಂದ